ಪಾನಿ ರೋಸಾಗ ರೋಸಾಗ ಬೇಸಾದೀಂಚೆ ಈ ವಾಯನಿ ತೋಮಿ ತರಿ ಬೋಲ ಅನಿ ತೋಮಿ ತರಿ ಬೋಲ ಪೈಲೊ ತೋರೋಸು ಲಾವತೆನ್ ಚಾಲ್ ಮಜಲ್ ಮಚನಾವಾನ್ ಪೈಲೊ ತೋರೋಸು ಲಾವತೆನ್ ಚಾಲ್ ಮಜಲ್ ಮಚನಾವಾನ್ ಪೈಲೊ ತೋರೋಸು ಈ ವಾಯನಿ ತೋಮಿ ತರಿ ಬೋಲ ಅನಿ ತೋಮಿ ತರಿ ಬೋಲ ಪೈಲೊ ತೋರೋಸು ಲಾವತೆನ್ ಚಾ ದೇವ ಧರ್ಮ ಚನಾವಾನ್ ಪೈಲೊ ತೋರೋಸು.